नहीं डाले हैं? सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ, ಹೈನುಗಾರಿಕೆ ಮತ್ತು ಸಾವಯವ ಮಿಶ್ರ ಕೃಷಿ ಈ ಕುರಿತು ಯಲ್ಲಾಪುರ ತಾಲೂಕಿನ ಆನಗೋಡಿನ ಗಣಪತಿ ಭಟ್ ಅವರೊಡನೆ ಸಂದರ್ಶನ. ಗಣಪತಿ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಸಮಗ್ರ ಕೃಷಿ ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಏನು? ಸಮಗ್ರ ಕೃಷಿ ಅಂದ್ರೆ ಕೇವಲ ಸಾವಯವ ಪದ್ಧತಿ ಒಂದೇ ಅಲ್ಲ, ರಾಸಾಯನಿಕ ಪದ್ಧತಿಯನ್ನು ಸರಿಸುವುದಲ್ಲ, ಎರಡೂ ಪದ್ಧತಿಗಳನ್ನ ಕೂಡಿಸಿಕೊಂಡು ಕೃಷಿ ಮಾಡತಕ್ಕಂಥದ್ದು. ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಬೇಕು, ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡಬೇಕು, ಅದರ ಸಂಗಡ ಈ ಪ್ರೊಟೆಕ್ಷನರಿ ಮೇಜರ್ ಅಂತ ಬರ್ತಾವಲ್ಲ ರೋಗಗಳು, ಅವುಗಳಿಗೆ ರಾಸಾಯನಿಕಗಳನ್ನು ಸಿಂಪರಣೆ ಮಾಡುವುದು, ಜೊತೆ ಜೊತೆಯಲ್ಲಿ ಜೈವಿಕವಾದಂತಹ ಇದುಗಳನ್ನು ಸಿಂಪರಣೆ ಮಾಡಿ ನಮ್ಮ ಬೆಳೆಗಳನ್ನು ರಕ್ಷಣೆ ಮಾಡಿ ಆಪ್ಟಿಮಮ್ ಲೆವೆಲ್ ಅಂದ್ರೆ ಅತಿ ಹೆಚ್ಚು ಉತ್ಪನ್ನವನ್ನು ಗಳಿಸತಕ್ಕಂತ ಉದ್ದೇಶ ಇರತಕ್ಕಂತ ಪದ್ಧತಿ. ಕಾಡಿನಲ್ಲಿ ಸಹಜವಾಗಿ ಬೆಳೆಯುವಂತಹ ಒಂದು ಮರಗಿಡಗಳಿಗೆ ಹೋಲಿಸಿ ನೋಡಿದ್ರೆ ನೆಟ್ಟ ಗಿಡ ಮರಗಳಿಗೆ ಯಾಕೆ ಅಷ್ಟೊಂದು ಆರೋಗ್ಯದ ಸಮಸ್ಯೆಗಳು ಬರ್ತವೆ? ಯಾಕೆಂದ್ರೆ ಅದು ಒಂದೆರಡು ಗಿಡದ ಕಾಂಪಿಟೇಷನ್ ಇರುವುದಿಲ್ಲ. ನಾವು ಸಾವಿರ ಲೆಕ್ಕದಲ್ಲಿ ಮಾಡಿದಾಗ ಅದಕ್ಕೆ ಗಾಳಿ ಬೆಳಕು ಮತ್ತೆ ಮಣ್ಣಿನಲ್ಲಿರತಕ್ಕಂತಹ ಪೋಷಕಾಂಶಗಳ ಬಗ್ಗೆ ಗಿಡಗಳಲ್ಲಿ ಸ್ಪರ್ಧೆ ಆಗ್ತವೆ. ಒಂದೇ ಜಾತಿಯ ಗಿಡಗಳು ಕಾಡಿನಲ್ಲಿ ಒಂದೇ ಜಾತಿಯ ಗಿಡಗಳು ಒಂದೇ ಕಡೆ ಇರತಕ್ಕಂಥದ್ದು ವಿರಳ, ಅಲ್ಲ ಬೇರೆ ಬೇರೆ ಜಾತಿಯ ಗಿಡಗಳು ಇರ್ತವೆ. ಮತ್ತೆ ಕಾಡಿನಲ್ಲಿ ನ್ಯಾಚುರಲ್ ಅಲ್ಲಿ ಸಾವಯವ ಇಂಗಾಲ ಇದೆಯಲ್ಲ, ಆ ಮಟ್ಟದಲ್ಲಿ ಇರ್ತವೆ ಅದು. ಅಲ್ಲಿ ನೈಸರ್ಗಿಕವಾಗಿ ಎಲ್ಲ ಗೊಬ್ಬರಗಳನ್ನು ತಯಾರು ಮಾಡತಕ್ಕಂತ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ಇವೆ. ಈ ಮನುಷ್ಯ ಕೃತ್ರಿಮವಾಗಿ ಸಾಗುವಳಿ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವುಗಳು ಸ್ವಲ್ಪ ನ್ಯಾಚುರಾಲಿಟಿ ಇಂದ ಸ್ವಲ್ಪ ದೂರ ಹೊರ ಬಂದು ನಾವು ಅವಕ್ಕೆ ಬೇಕಾದಂತ ಅವಶ್ಯಕತೆಗಳು ನೈಸರ್ಗಿಕವಾಗಿ ಪೂರೈಕೆ ಆಗುದಿಲ್ಲ, ಅದನ್ನು ಮನುಷ್ಯ ಪೂರೈಕೆ ಮಾಡಬೇಕು. ಈಗ ಅಡಿಕೆ ತೋಟದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಮಿಶ್ರ ಬೆಳೆಯಾಗಿ ಬೆಳೆಯುವಂತ ಒಂದು ಪದ್ಧತಿ ಇರ್ತದೆ. ಈ ತ್ಯಾಜ್ಯಗಳನ್ನ ನೀವು ಮರುಬಳಕೆ ಮಾಡುವಂತಹದ್ದು, ಅದನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಂಡು ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡುವಂತಹದ್ದು, ಹೇಗೆ ಯಾವ ವಿಧಾನವನ್ನು ಅನುಸರಿಸುತ್ತೀರಿ? ನಾವು ಈ ತೆಂಗಿನ ಸಿಪ್ಪೆ ನಮ್ಮ ತೆಂಗು ಸುಮಾರು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಕಾಯಿಸುವಂತ ಸಿಪ್ಪೆಯನ್ನ ಒಂದು ಶ್ರೆಡ್ಡರ್ ಯಂತ್ರದ ಮೂಲಕ ಕುಟ್ಟಿಸ್ತೇವೆ ಸಣ್ಣ ಪ್ರಮಾಣ, ಅಂದ್ರೆ ಬಹಳ ಸೂಕ್ಷ್ಮವಾಗಿ ಸಣ್ಣ ಸೈಜ್ ನಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಕೊಚ್ಚಿ ಅದನ್ನು ಸಗಣಿ ಸ್ಲರಿ ಸಂಗಡ ಮಿಕ್ಸ್ ಮಾಡ್ತೇವೆ, ಅದನ್ನ ತೋಟಕ್ಕೆ ಹಾಕ್ತೇವೆ ಗೊಬ್ಬರದ ಸಂಗಡ. ಕಾಂಪೋಸ್ಟ್ ಟೈಪ್ ನಲ್ಲಿ ನಾವು ಮಾಡ್ತೇವೆ. ಅಡಿಕೆ ಸಿಪ್ಪೆಯನ್ನು ಮಾಡ್ಲಿಕ್ಕೆ ಬೇರೆ ಬೇರೆ ಸೂಕ್ಷ್ಮಾಣು ಜೀವಿಗಳು ಬಹಳ ಸಂಶೋಧನಾ ಕೇಂದ್ರಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ತಿರ್ಸಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅವರು ನನಗೊಂದಷ್ಟು ಸೂಚನೆಯನ್ನು ಕೊಟ್ಟು ಹೀಗೆ ಮಾಡಿ ಅಂತ ಪರಿಕರಗಳನ್ನು ಕೊಟ್ಟರು. ಅದರ ಮೂಲಕ ಅಡಿಕೆ ಸಿಪ್ಪೆಯನ್ನ ಕಾಂಪೋಸ್ಟ್ ಮಾಡುವುದಕ್ಕೆ ನಾನು ಪ್ರಯತ್ನ ಮಾಡಿದೆ. ಮುಂದಿನ ದಿನಗಳಲ್ಲಿ ಆ ಪ್ರಯತ್ನ ಸಫಲವಾಗಬೇಕು, ಅಡಿಕೆ ಸಿಪ್ಪೆ ಒಳ್ಳೆ ಕಾಂಪೋಸ್ಟ್ ಗೊಬ್ಬರವಾಗಿ ಅದೇ ತೋಟದಲ್ಲಿ ಉಪಯೋಗ ಆಗಬೇಕು. ನಾವು ಗೊಬ್ಬರಕ್ಕೆ ಹೊರಗೆ ಅವಲಂಬಿಸುವುದು ಕಡಿಮೆ ಆಗಬೇಕು. ಅಂದ್ರೆ ಈಗ ಕೃಷಿ ತ್ಯಾಜ್ಯಗಳನ್ನ ನೇರವಾಗಿ ಅಡಿಕೆ ತೆಂಗಿನ ಮರದ ಬುಡಕ್ಕೆ ಹಾಕುವುದಕ್ಕೂ ಗೊಬ್ಬರವಾಗಿ ಪರಿವರ್ತಿಸಿ ಹಾಕುವುದಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದೆ. ಅದರಲ್ಲಿ ಬೇಡವಾದಂತಹ ಅಂಶಗಳು ಇರ್ತವೆ, ಲಿಗ್ನಿನ್ ಕೆಲವೊಂದಷ್ಟು ಅಂಶಗಳು ಇರ್ತವೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದೆ, ಅದೆಲ್ಲ ಗಿಡಕ್ಕೂ ಒಳ್ಳೆಯದಲ್ಲ. ಅದನ್ನು ಸ್ವಲ್ಪ ನಾವು ಕಳಿಸಿದಾಗ ಕಾಂಪೋಸ್ಟ್ ಮಾಡಿದಾಗ ಕೆಟ್ಟ ಗುಣಗಳು ದೂರವಾಗ್ತವೆ, ಒಳ್ಳೆ ಗುಣಗಳು ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗುವುದರಿಂದ ಅದು ಭೂಮಿಯ ಮಣ್ಣಿನ ಕಣಗಳ ರಚನೆಯನ್ನು ಸುಧಾರಿಸುವಲ್ಲಿ ಒಳ್ಳೆ ಪಾತ್ರವನ್ನು ವಹಿಸ್ತದೆ ಕಾಂಪೋಸ್ಟ್ ಗೊಬ್ಬರ. ಮತ್ತೆ ಈ ಕಾರ್ಬನ್ ಇಂಗಾಲ ಇದೆಯಲ್ಲ, ಸಾವಯವ ಇಂಗಾಲ, ಅದರ ಮಟ್ಟವನ್ನು ಸುಧಾರಿಸುವುದಕ್ಕೂ ಸಹಕಾರಿಯಾಗ್ತದೆ. ಅದರ ಜೊತೆಯಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ, ಮತ್ತೆ ಯಾವ ಲೆಕ್ಕದಲ್ಲೂ ಸಗಣಿ ಗೊಬ್ಬರದ ಸಂಗಡ ಬೇರೆ ಒಂದಷ್ಟು ಮಟೀರಿಯಲ್ ಬೇಕು, ಸಾವಯವ ಸಾಮಗ್ರಿಗಳು ಬೇಕು. ಹಂಗಿದ್ದಾಗ ಮಾತ್ರ ಸಗಣಿ ಗೊಬ್ಬರ ಒಳ್ಳೆ ಉತ್ಕೃಷ್ಟ ಕಾರ್ಯ ಆಗಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ನಾವು ಕೃಷಿ ತ್ಯಾಜ್ಯಗಳನ್ನ ಸಗಣಿ ಗೊಬ್ಬರದ ಸಂಗಡ ಮಿಶ್ರ ಮಾಡಿ ಹಾಕ್ತಕ್ಕಂತ ವಿಧಾನವನ್ನ ಅನುಸರಿಸಬೇಕು ಅಂತ ನನ್ನ ಅಭಿಪ್ರಾಯ. ಈ ಯಾವುದೇ ಒಂದು ಉದ್ಯಮದಲ್ಲಿ ಒಂದು ಮ್ಯಾನೇಜ್ಮೆಂಟ್ ಅಥವಾ ಒಂದು ಸಮಗ್ರ ನಿರ್ವಹಣೆ ಅನ್ನುವಂತಹ ಒಂದು ವಿಚಾರ ಬರ್ತದೆ. ಕೃಷಿಗೆ ಸಂಬಂಧಪಟ್ಟ ಹೇಳೋದಿದ್ರೆ ಈ ಮ್ಯಾನೇಜ್ಮೆಂಟ್ ಅಥವಾ ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಏನು, ಏನೇನು ಅಂಶವನ್ನ ಗಮನಿಸಬೇಕು? ಕೃಷಿಯನ್ನ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಆದ್ರೆ ಒಬ್ಬನೇ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಜನರನ್ನು ಅವಲಂಬಿಸಿಯೇ ಮಾಡಬೇಕು. ಪ್ರತಿಯೊಂದು ಉದ್ಯೋಗದಲ್ಲೂ ಆ ರೀತಿಯೇ ಇದೆ. ಎಲ್ಲ ಉದ್ಯೋಗಗಳಿರ್ತಕ್ಕಂಥ ಇದು ಕೃಷಿಗೂ ಹೊಂದುತ್ತದೆ ಈಗಿನ ಕಾಲದಲ್ಲಿ. ಅಂದ್ರೆ ಅದರಲ್ಲಿ ಇಷ್ಟೇ ನಮಗೆ ಬಂದಂತ ಉತ್ಪನ್ನ ಬೇರೆಯವರಿಗೆ ಹಂಚಬೇಕು, ನಾವು ಒಬ್ಬರೇ ಎಲ್ಲವನ್ನು ಇಟ್ಕೊಳ್ತೇವೆ. ಆ ದೃಷ್ಟಿಕೋನದಿಂದ ನಾವು ಈ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗ್ ಬಂದಂತ ಉತ್ಪನ್ನದಲ್ಲಿ ಕೆಲವೊಂದಷ್ಟು ಶೇಕಡಾವಾರು ನಾವು ಕೂಲಿ ಕಾರ್ಯವೂ ಕೊಡಬೇಕು, ಎಲ್ಲರಿಗೂ ಕೊಡಬೇಕು. ಅವ್ರು ಕೂಲಿಕಾರನ್ನ ಸಮಾನ ದೃಷ್ಟಿಯಿಂದ ನೋಡಿದ್ರೆ, ಅವರು ಒಂದು ನಮ್ಮವರು ಒಂದು ದೃಷ್ಟಿಯಿಂದ ನೋಡಿದ್ರೆ ಅವರು ಆ ರೀತಿ ಮ್ಯಾನೇಜ್ ಮಾಡಬೇಕು. ಆ ರೀತಿ ಮಾಡಿದಾಗ ಕೃಷಿಯನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಲೇಬರ್ ಇಲ್ಲ ಹೇಳ್ತಕ್ಕಂತದ್ದೇ ಒಂದು ಗೊಡ್ಡು ನೆಪ ನಮಗೆ ನಮ್ಮಲ್ಲಿ ಎದುರಾಗುವುದಿಲ್ಲ ನನಗನ್ಸ ಪ್ರಕಾರ. ಈಗ ನೀವು ಗಮನಿಸಿದ ಹಾಗೆ ಈ ಲೇಬರ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಲೇಬರ್ ಮ್ಯಾನೇಜ್ಮೆಂಟ್ ಅಂದ್ರೆ ಅವರ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಬೇಕು. ಸಾಲ ಕೊಡುದು ಇಲ್ಲ, ಸಾಲ ಕೊಡುದಲ್ಲ. ಸಾಲ ಕೊಟ್ಟಾಗ ನಮ್ಮಿಂದ ದೂರ ಹೋಗ್ತಾರೆ. ಸಾಲ ಕೊಡಬಾರ್ದು ನನ್ನ ದೃಷ್ಟಿಯಿಂದ. ಅವ್ರಿಗೆ ಅವ್ರಿಗೆ ಕಷ್ಟ ಸುಖದಲ್ಲಿ ಏನೋ ಒಂದು ಏನೋ ಅವಶ್ಯಕತೆ ಇರ್ತದೆ, ನಾನು ಗಾಡಿ ತಗೊಳ್ತೇನೆ ಅಂದ ಅಂತ ಸಂದರ್ಭದಲ್ಲಿ ಏನೋ ಒಂದ್ ಏನೋ ಇದ್ ಮಾಡುದು ಆರಾಮಿಲ್ಲ ಅಂತಂದ. ಹೀಗೆ ಪ್ರತಿಯೊಂದು ಅವ್ರಿಗೆ ಒಂದು ನಮ್ಮ ಮೇಲೆ ಇದಿರ್ಬೇಕು. ಇವ್ರೇನೋ ಒಂದು ಹೆಲ್ಪ್ ಮಾಡ್ತಾರೆ ನಮ್ಮ ಏಳು ಬೀಳುಗಳಿಗೆ. ಸದಸ್ಯರಾಗಿರ್ಬೇಕು, ಹಾ, ಕುಟುಂಬ ಸದಸ್ಯರಾಗಿರ್ಬೇಕು. ಅವರೇನೋ ಒಂದ್ ರೀತಿ ಪಾರ್ಟ್ನರ್, ನಮ್ಮ ವೃತ್ತಿ ಎಲ್ಲ ಒಂದ್ ರೀತಿ ಪಾರ್ಟ್ನರ್ ದೃಷ್ಟಿಯಿಂದ ನೋಡ್ಬೇಕು. ಅವರು ಏನೋ ಒಂದ್ ಏನೋ ಏನೋ ಇಲ್ಲ, ಏನೂ ಇಲ್ಲ ಅಂತ ದುಡ್ಲಿಕ್ ಬಂದವರು ಅಂತ ಭಾವನೆ ನಮ್ಮಲ್ಲಿ ಇರಬಾರ್ದು. ಅವರು ಒಂದು ಮನುಷ್ಯರು ಹೇಳತಕ್ಕಂತ ಭಾವನೆ ನಮ್ಮಲ್ಲಿ ಇರ್ಬೇಕು. ಈಗ ಸಮಗ್ರ ನಿರ್ವಹಣೆಯ ವಿಚಾರವನ್ನು ಸ್ವಲ್ಪ ವಿಶ್ಲೇಷಣೆ ಮಾಡುವುದಿದ್ರೆ, ಇದು ಮಣ್ಣಿನ ಒಂದು ಫಲವತ್ತತೆಯನ್ನ ಅಥವಾ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತದ್ದು ನಿರಂತರವಾಗಿ ಹೇಗೆ ಸಾಧ್ಯವಾಗ್ತದೆ? ನಾವು ಸಗಣಿ ಗೊಬ್ಬರವನ್ನು ಹಾಕ್ತೇವೆ, ಜೊತೆಯಲ್ಲಿ ರಾಸಾಯನಿಕ ಗೊಬ್ಬರವನ್ನು ಹಾಕ್ತೇವೆ, ಕಾಂಪೋಸ್ಟ್ ಮಾಡಿ ಹಾಕ್ತೇವೆ, ಕಾಂಪೋಸ್ಟ್ ಮಾಡಿ ಹಾಕ್ತೇವೆ, ಮತ್ತೆ ಬೆಟ್ಟದಲ್ಲಿ ತರೆಗಲೆ ಅಂತ ಹಾಕ್ತೇವೆ. ಅದರ ಜೊತೆಯಲ್ಲಿ ಸೂಕ್ಷ್ಮಾಣು ಪೋಷಕಾಂಶಗಳನ್ನು ನಾವು ಪೂರೈಸ್ತೇವೆ, ಸುಣ್ಣವನ್ನು ಹಾಕ್ತೇವೆ. ಎಲ್ಲವನ್ನು ನೀಡಿದಾಗ ಮಾತ್ರ ಅದು ಸಮರ್ಥವಾಗಿ ಅದಕ್ಕೆ ಬೇಕಾದಂತ ಪೋಷಕಾಂಶ ಸಿಕ್ಕಿದಾಗ ಉತ್ಕೃಷ್ಟ ಮತ್ತು ಉಚ್ಚ ರೀತಿಯಲ್ಲಿ ಅದು ಉತ್ಪನ್ನ ಆ ಮರ ನೀಡುತ್ತದೆ. ಈಗ ಮಣ್ಣು ಪರೀಕ್ಷೆ ಮಾಡುವಂತಹದ್ದು ಸುಣ್ಣ ಹಾಕುವಂತಹದ್ದೆಲ್ಲ ಮಾಡ್ತೀರಾ? ಮಾಡ್ತೇವೆ, ಅಪರೂಪಕ್ಕೆ ಒಮ್ಮೊಮ್ಮೆ ಮಾಡ್ತೇವೆ. ವರ್ಷದ ರುಟೀನ್ ಅಂತೇನಿಲ್ಲ, ಅವಾಗ ಅವಾಗ ಮಾಡ್ತೇವೆ. ಒಂದು ಎರಡು ವರ್ಷ ಮೂರು ವರ್ಷಕ್ಕೆ ಅವಶ್ಯಕತೆ ಬಿದ್ದಾಗ ಮಾಡ್ತೇವೆ. ನಮಗದ ಅಂದಾಜಾಗ್ತದೆ ಸುಮಾರು ಏನೋ ಒಂದು ಸಮಸ್ಯೆ ಇದೆ ಅಂತ, ಅಂತ ಸಂದರ್ಭದಲ್ಲಿ ಮಾಡ್ತೇವೆ. ಇಲ್ಲಾಂದ್ರೆ ನಾವು ನಮ್ದು ರುಟೀನ್ ಪದ್ಧತಿ ಇದೆ, ಇಂತಿಂತ ಗೊಬ್ಬರ ಈ ರೀತಿ ಹಾಕಬೇಕು ಅಂತ ಆ ಪದ್ಧತಿಯಲ್ಲಿ ಮಾಡ್ತೇವೆ ನಾವು. ಮಣ್ಣು ಸಮಸ್ಯಾತ್ಮಕವಾಗಿದೆ ಅಂತ ನಿಮ್ಗೆ ಏನಾದ್ರು ಸೂಚನೆ ಕೊಡ್ತದ? ಕೊಡ್ತದೆ ಸರ್. ಅದು ಸ್ವಲ್ಪ ಈಗ ಗಿಡಗಳ ಎಲೆಯೆಲ್ಲ ಬಣ್ಣ ಬದಲಾಗ್ತದೆ. ನಾವು ವರ್ಷಗಟ್ಟಲೆ ಬಿಟ್ಟಾಗ ಕಾಂಡನು ಅಡಿಕೆ ಮರ ಎಲ್ಲ ಸಣ್ಣದಾಗಿ ಸಣ್ಣದಾಗಿ ಸ್ಟಾರ್ಟ್ ಆಗ್ತದೆ. ಆ ಸಂದರ್ಭದಲ್ಲೆಲ್ಲ ನಾವು ಅದಕ್ಕೆ ಕೆಲವು ಸಲ ಇದು ಮಾಡ್ತೇವೆ ಅಂತ ಅಗತ್ಯ ಅಂತ ಹೇಳ್ತೇವೆ ನಾವು. ಅಗತ್ಯವನ್ನು ಮಾಡ್ತೇವೆ. ಅಗತ್ಯ ಮಾಡುವ ಅಭ್ಯಾಸ ಈಗಲೂ ಇದೆಯಾ? ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇವೆ. ಈಗ ಅದಕ್ಕೆ ಅಗತ್ಯಕ್ಕಿಂತ ಹೆಚ್ಚಿಗೆ ಮೇಲಿನ ಲೇಯರ್ ಇದೆಯಲ್ಲ, ಕಾಡಿನಲ್ಲಿ ಯಾವ ರೀತಿ ಲೇಯರ್ ಇರಬೇಕು ನೋಡಿ, ಆ ರೀತಿ ಲೇಯರ್ ನಮ್ಮ ತೋಟದಲ್ಲಿ ಫಾರ್ಮೇಷನ್ ಆಗ್ಬೇಕು. ಅದಕ್ಕೆ ಮುಚ್ಚಿಗೆ ಹೆಚ್ಚಿಗೆ ಹೆಚ್ಚಿಗೆ ಸಾವಯವ ಪದಾರ್ಥಗಳ ಮುಚ್ಚಿಗೆ ಆಗ್ಬೇಕು. ತೆರಗು ಕರಡ ಅಂತ ಹೇಳ್ತೇವೆ, ಒಣ ಹುಲ್ಲು ಕರಡ ಅಂದ್ರೆ. ಅಷ್ಟಾದ ನಂತರದಲ್ಲಿ ಹಸಿ ಸೊಪ್ಪನ್ನು ಕಡಿದು ಮುಚ್ಚತಕ್ಕಂತ ರೂಢಿ ಮೊದ್ಲಿತ್ತು, ಈಗ ಬಹಳ ಕಾಸ್ಟ್ಲಿ ಆಗಿದೆ. ಮತ್ತೆ ಲೇಬರ್ ಗಳನ್ನ ನಾವು ಮೇಲೆ ಮರ ಕತ್ತಿಸ್ತಕ್ಕಂತ ರಿಸ್ಕ್ ಎಲ್ಲ ದೃಷ್ಟಿಯಿಂದ ಸ್ವಲ್ಪ ಕಡಿಮೆ ಆಗಿದೆ. ಅದು ಹಸಿ ಸೊಪ್ಪನ್ನು ಕೊಟ್ಟಾಗ ಬಹಳ ಒಳ್ಳೇದು ಮಣ್ಣಿಗೆ. ಅದು ಮಣ್ಣಿನಲ್ಲಿ ಇರ್ತಕ್ಕಂತ ಅದರ ಸೂಕ್ಷ್ಮಾಣು ಪೋಷಕಾಂಶಗಳು ಬಹಳ ಇರ್ತವೆ ಯಾವ್ದ್ರಲ್ಲಿ, ಹಸಿ ಸೊಪ್ಪಿನಲ್ಲಿ. ನಾವು ಮಣ್ಣಿನಲ್ಲಿ ನಾವು ಅಷ್ಟೇ ನೈಸರ್ಗಿಕವಾಗಿ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳಿವೆ. ಯಾವ ಗೊಬ್ಬರಗಳನ್ನ ಪೋಷಕಾಂಶಗಳನ್ನ ತಯಾರಿಸ್ತಕ್ಕಂತ ಸೂಕ್ಷ್ಮಾಣು ಜೀವಿಗಳಿವೆ. ನಾವು ಕೃಷಿ ಮಾಡ್ಲಿಕ್ಕೆ ಹೋದಾಗ ಅವು ಡಿಸ್ಟರ್ಬ್ ಆಗ್ತವೆ. ಅವು ಡಿಸ್ಟರ್ಬ್ ಆಗಿ ಅಲ್ಲಿ ಪೋಷಕಾಂಶಗಳ ಇಂಬ್ಯಾಲೆನ್ಸ್ ಆಗ್ತದೆ. ಸೂಕ್ಷ್ಮ ಜೀವಿಗಳಿಗೆ ಪೂರಕ ವಾತಾವರಣ ಒದಗಿಸುವುದಷ್ಟೇ ನಮ್ಮ ಕೆಲಸ. ಸೂಕ್ಷ್ಮಾಣು ಜೀವಿಗಳಿಗೆ ಪೂರಕವಾದ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕು. ಅಲ್ಲಿ ಆ ತೇವಾಂಶದ ಮಟ್ಟ ಎಲ್ಲವೂ ಸರಿ ತಂಪಿರಬೇಕು, ಬಹಳ ಬಿಸಿಲಿರಬಾರದು. ಆ ರೀತಿ ಇದ್ದಾಗ ಮಾತ್ರ ಸೂಕ್ಷ್ಮಾಣು ಜೀವಿಗಳ ಪೋಷಕಾಂಶ ಆಪ್ಟಿಮಮ್ ಲೆವೆಲ್ ಅಲ್ಲಿ ಸಾಯಿಲ್ ಅಲ್ಲಿ ಮೇಂಟೈನ್ ಆಗಲಿಕ್ಕೆ ಸಾಧ್ಯ. ಆ ರೀತಿಯ ವಾತಾವರಣವನ್ನು ನಾವು ಮಾಡಬೇಕು. ಯಾವುದೇ ಹಿಂದಿನ ಕಾಲದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ, ಅದೇ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುವುದರಲ್ಲಿ ಯಾವ ಅರ್ಥನೂ ಇಲ್ಲ. ಹಿಂದಿನ ಕಾಲದಲ್ಲಿ ಏನೋ ಮಣ್ಣು ಹಾಕ್ಬೇಕು, ಅರ್ಧರ್ಧ ಇಂಚ್ ಫುಟ್ 6 ಇಂಚ್ 8 ಇಂಚ್ ಮಣ್ಣು ಹಾಕ್ತಿದ್ರು. ಅದೆಲ್ಲ ಅವಶ್ಯಕತೆ ಇಲ್ಲ. ಅನವಶ್ಯಕವಾದಂತಹ ಅನೇಕ ಕೆಲಸಗಳನ್ನು ನಾವು ಹಿಂದಿನಿಂದ ಮಾಡ್ತಾ ಇದ್ದೇವೆ. ಅಂತ ಕೆಲಸಗಳನ್ನ ಬಿಡಬೇಕು. ಆಗ ನಮ್ಮ ಕೃಷಿ ಆರ್ಥಿಕವಾಗಿ ವಯಬಲ್ ಆಗ್ತದೆ. ಈ ಟೈಮ್ ಆರ್ಥಿಕವಾಗಿ ವಯಬಲ್ ಮಾಡ್ಲಿಕ್ಕೆ ನಾವೆಲ್ಲ ರೀತಿ ಆ ರೀತಿಯ ವಿಚಾರಗಳನ್ನು ಮಾಡಬೇಕು. ಮಳೆಗಾಲದಲ್ಲಿ ಹೆಚ್ಚುವರಿ ನೀರನ್ನ ಒಂದು ನಿರ್ವಹಣೆ ಮಾಡುವುದು ಹೇಗೆ ಅಂತ ಹೇಳಿ, ನಮ್ಮ ಕೈಯಲ್ಲಿಲ್ಲ ಮಳೆಗಾಲದಲ್ಲಿ ಬರುವಂತಹ ಮಳೆ ಪ್ರಮಾಣವನ್ನು ನಿಯಂತ್ರಣ ಮಾಡುವಂತಹದ್ದು. ಆದ್ರೆ ಮಳೆ ನೀರಿನ ನಿರ್ವಹಣೆ ಮಾಡುವಂತಹದ್ದು ಹೇಗೆ, ಬಸಿಗಾಲುವೆಯನ್ನ ನಿರ್ವಹಣೆ ಮಾಡುವಂತಹದ್ದು ಹೇಗೆ? ಈಗ ಮಳೆ ಒಂದನೇದಾಗಿ ನಮ್ದು ಡ್ರೈನೇಜ್ ಸಿಸ್ಟಮ್ ಇದೆ, 3.5 ಕೆಳಗಿನ ನೀರು ಇದಾಗ್ಲಿ. ಮೇಲ್ ಸರ್ಫೇಸ್ ಡ್ರೈನ್ ಅಂತ ನಾವೇನ್ ಹೇಳ್ತೇವೆ, 1.5 ಫುಟ್ ಇದೆಯಲ್ಲ, ಅದು ಮೇಲ್ಮೈ ನೀರು ಹರಿದು ಹೋಗಬೇಕು ಸುಗಮವಾಗಿ. ಅದೊಂದು ಮತ್ತೊಂದು ಮೇನ್ ಡ್ರೈನ್ ಕನೆಕ್ಟ್ ಆಗ್ತದೆ. ಆ ಮೇನ್ ಡ್ರೈನ್ ಹೋಗಿ ಹಳ್ಳಕ್ಕೆ ಕನೆಕ್ಟ್ ಆಗ್ತದೆ. ಮಳೆಯಲ್ಲಿ ಬಿದ್ದಂತ ನೀರು ಬಾಳೋತ್ತಲ್ಲಿ ನಿಲ್ಲಬಾರದು, ಡ್ರೈನ್ ಆಗ್ಬೇಕು. ಅಷ್ಟಾದ ನಂತರದಲ್ಲಿ ಹಳೆ ಕಾಲದಿಂದಾನು ನಮ್ಮಲ್ಲಿ ಇಲ್ಲಿ ಮಲೆನಾಡು ಪದ್ಧತಿ ಜಮೀನು ಇದೆಯಲ್ಲ, ಇಲ್ಲಿ ಇಲ್ಲಿ ಯಾವ ಟೈಪ್ ಇದೆ ಅಂತಂದ್ರೆ ಬೆಟ್ಟ, ಬೆಟ್ಟದ ಮಧ್ಯೆ ಒಂದು ತಗ್ಗದಾದ ಭೂಮಿ ಇಳಿಜಾರು, ಮಧ್ಯದಲ್ಲಿ ಒಂದು ಹಳ್ಳ, ಆ ರೀತಿಯ ಲಕ್ಷಣಗಳ ಭೂಮಿ ನಮ್ಮಲ್ಲಿ. ಅದಕ್ಕೆ ನಮ್ಮಲ್ಲಿ ಏನ್ ಮಾಡಿ ಒಳ ಅಗಳ ಹೆರ ಅಗಳ ಎರಡು ರೀತಿಯ ಅಗಳಗಳು, ಬೆಟ್ಟದಿಂದ ಬರತಕ್ಕಂತ ನೀರನ್ನ ಒಳ ಅಗಳ ಇದು ಮಾಡಿ ಹಳ್ಳಕ್ಕೆ ಇದು ಮಾಡಿಬಿಡುತ್ತದೆ. ಈ ಮತ್ತೆ ಕೆಲವೊಂದಷ್ಟು ಎಕ್ಸ್ಟ್ರಾ ನೀರು ಬೆಟ್ಟದ ಬಂದಂತ ನೀರನ್ನ ತೋಟಕ್ಕೆ ಹೋಗ್ಲಿಕ್ಕೆ ಹೋಗುದಿಲ್ಲ, ಒಳ ಅಗಳ ಆ ಅಗಳ ಅದು ಹಳ್ಳಕ್ಕೆ ಡ್ರೈನ್ ಮಾಡ್ತದೆ. ಆ ಇದು ಆ ರೀತಿಯ ಅದು ಅಗಳದಿಂದ ಎರಡು ರೀತಿ ಪ್ರಯೋಜನ. ಒಂದು ಮಳೆಗಾಲದಲ್ಲಿ ಎಕ್ಸೆಸ್ ವಾಟರ್ ಅನ್ನ ತಗೊಂಡೋಗಿ ಹಳ್ಳಕ್ಕೆ ಬಿಡ್ತಕ್ಕಂತ ಕೆಲಸ ಮಾಡ್ತದೆ, ಮತ್ತೆ ಪ್ರಾಣಿಗಳಿಂದ ರಕ್ಷಣೆ ಕೊಡ್ತಾರೆ. ಫಾರೆಸ್ಟ್ ಖಾತೆಯವರು ಈಗ ಆನೆ ಅಗಳ ಅಂತ ಮಾಡ್ತಾ ಇದ್ದಾರೆ. ಆ ರೀತಿ ಪ್ರಾಣಿಗಳು ಅಗಳವನ್ನು ಹಾರಿ ಬರದ ರೀತಿಯಲ್ಲಿ ಆ ರೀತಿ ಎರಡು ರೀತಿಯ ಕೆಲಸ ಆಗುತ್ತೆ ಅಗಳಕ್ಕೆ. ಅದಕ್ಕೆ ವಾರ್ಷಿಕವಾಗಿ ಅಗಳದ ಒಂದು ನಿರ್ವಹಣೆ ಕೂಡ ಮಾಡ್ಬೇಕಾಗ್ತದೆ. ಮಾಡಿದ್ರೆ ಒಳ್ಳೇದು, ಸ್ವಲ್ಪ ಜಗ್ ಅದರೊಳಗೆ ಕಸ ಇದೆಲ್ಲ ಬರ್ತದೆ ಅದೆಲ್ಲ ಕ್ಲೀನ್ ಮಾಡಿದ್ರೆ ಒಳ್ಳೇದು. ಈಗೆಲ್ಲ ಮಾಡಬಹುದು, ಹಿಟಾಚಿ ಸಣ್ಣ ಸಣ್ಣ ಬಂದಿರೋದ್ರಿಂದ ಅದೇನು ಬಹಳ ಕಾಸ್ಟ್ಲಿಯಸ್ಟ್ ಕೆಲಸ ಏನಲ್ಲ, ನಿರ್ವಹಣೆ ಮಾಡಿದಾಗ ಒಳ್ಳೇದು. ನಮ್ಮ ಭೂಮಿಯಲ್ಲಿ ಇರ್ತಕ್ಕ ಎಲ್ಲ ಈ ಕಾಲುವೆ ಇದೆಯಲ್ಲ, ಕಾಲುವೆಗಳನ್ನು ನಿರ್ವಹಣೆ ಮಾಡುವ ರೀತಿಯಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡಿದ್ರೆ ಒಳ್ಳೇದು. ಬೇಸಿಗೆಯಲ್ಲಿ ನೀರನ್ನು ನಿರ್ವಹಣೆ ಮಾಡುವಂತಹದ್ದು ಹೇಗೆ? ಈಗ ಹಿತಮಿತವಾಗಿ ನೀರನ್ನು ಕೊಡಬೇಕು ಅಂತ ಹೇಳಿ, ಜಾಸ್ತಿ ಆಗಬಾರದು ಕಡಿಮೆ ಆಗಬಾರದು ಅಂತ, ಇದರ ನಿರ್ವಹಣೆ ಹೇಗೆ? ಒಂದು ಡ್ರಿಪ್ ಇರಿಗೇಷನ್, ಈಗಂತೂ ಇನ್ಲೈನ್ ಡ್ರಿಪ್ ಇರಿಗೇಷನ್ ಅಂತ ಬಂದಿದೆ. ಅದು ನಿಜವಾಗಿ ಗಿಡಕ್ಕೆ ನಾವು ಯಾವ್ದು ಒಳ್ಳೇದೋ ಅದನ್ನ ನಾವು ಮಾಡಬೇಕು. ನಮಗೆ ಈಜಿ ಆಗ್ತದೆ ಹೇಳ್ತಕ್ಕಂಥದ್ದನ್ನು ನಾವು ಮಾಡುದಲ್ಲ, ಗಿಡಕ್ಕೆ ನಿಜವಾಗಿ ಇನ್ಲೈನ್ ಡ್ರಿಪ್ ಇರಿಗೇಷನ್ ಬಹಳ ಒಳ್ಳೆ ಪರಿಣಾಮಕಾರಿ ಇದೆ ಅಂತ ನಮಗೂ ಅನುಭವ ಆಗಿದೆ. ನಾವು ಹೋದರ್ಷ ಮಾಡಿದೆ ಒಂದು 6 ಎಕರೆಗೆ, ಈ ವರ್ಷ ಒಳ್ಳೆ ಇಳುವರಿ ಬಂತು. ಸ್ವಲ್ಪ ಹೇಳಿ ಅದು ಇನ್ಲ್ಯಾಂಡ್ ಡ್ರಿಪ್ ಇರಿಗೇಷನ್ ಅಂದ್ರೆ ಹೇಗೆ? ಇನ್ ಲೈನ್ ಅಂತ, ಇನ್ ಲೈನ್ ಅಂದ್ರೆ ಮೊದಲು ಎಮಿಟರ್ ಸಿಸ್ಟಮ್ ಇದೆ ಡ್ರಿಪ್ ಇರಿಗೇಷನ್ ಒಳಗೆ, ಮೈಕ್ರೋಟ್ಯೂಬ್, ಡ್ರಿಪ್ಪರ್ಸ್, ಮತ್ತೆ ಇನ್ನು ಅನೇಕ ಟೈಪ್ ಎಮಿಟರ್ ಸಿಸ್ಟಮ್ ಇದೆ. ಇದು ಇದರೊಳಗೆ ಎಮಿಟರ್ ಇಲ್ಲ, ಅವ್ರು ಏನು ಡ್ರಿಪ್ ಇರಿಗೇಷನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಒಂದು ಲೆಟರಲ್ ಪೈಪ್ ಅಂತ ಬರ್ತದೆ, ಆ ಲೆಟರಲ್ ಪೈಪ್ ಒಳಗಡೆನೆ ಅದೊಂದು ಸಣ್ಣ ಇದನ್ನ ಹಾಕಿರ್ತಾರೆ ಅದಕ್ಕೆ ಎಮಿಟಿಂಗ್ ಸಿಸ್ಟಮ್ ಅನ್ನ. ಆ ಎಮಿಟಿಂಗ್ ಸಿಸ್ಟಮ್ ಅದು 50 ಸೆಂಟಿಮೀಟರ್ 40 ಈಗ ಬೇರೆ ಬೇರೆ ಅಂತರಕ್ಕೆ ಹಾಕಿ, ನೆಟಾಪಿಯಂನವ್ರು ಇರಬಹುದು, ಜೈನವ್ರು, ಪಿನ್ನವ್ರು ಎಲ್ಲವರದ್ದು ಇದೆ. ಹಾಕಿದಾಗ ಅದು ಹನಿ ಹನಿ ಗುತ್ತಾ ಇರ್ತದೆ, ನಮ್ದು ನೋಡೋರಿಗೆ ಏನು ನೀರೇ ಬೀಳ್ತಾ ಇಲ್ಲ ಅನಿಸ್ತದೆ, ಆದ್ರೆ ಹಂಗಿಲ್ಲ. ಅದು ಕರೆಕ್ಟ್ 50 ಸೆಂಟಿಮೀಟರ್ಗೆ ಒಂದ್ ಹಾಕಿದಾಗ 50 ಸೆಂಟಿಮೀಟರ್ಗೆ ಹನಿ ನೀರು ಬಿದ್ದು ಟೋಟಲ್ ಆ ಮಣ್ಣಿನ ಇದೆಯಲ್ಲ ಅಲ್ಲಿ ವಾತಾವರಣವನ್ನೇ ಅದು ತೇವಾಂಶವನ್ನ ಸೂಕ್ಷ್ಮ ವಾತಾವರಣ ಸೃಷ್ಟಿ ಮಾಡ್ತದೆ. ಮತ್ತೆ ಇರಿಗೇಷನ್ ನೀರಿನ ಕೊರತೆಯನ್ನು ನಾವು ಕರೆಕ್ಟ್ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು. ಕಡಿಮೆ ನೀರಿನಲ್ಲಿ ಗಿಡಕ್ಕೆ ಬೇಕಷ್ಟು ನೀರನ್ನು ಕೊಟ್ಟು ನಾವು ಒಳ್ಳೆ ಇಳುವರಿಯನ್ನ ಪಡಿಬಹುದು. ಯಾಕಂದ್ರೆ ಮೊದಲು ಹಾಯು ನೀರಾವರಿ ಇತ್ತು, ಹಾಯು ನೀರಾವರಿ ಇದ್ರೆ ನಾವೆಲ್ಲ ಒಂದು 2 ಎಕರೆನೋ 5 ಎಕರೆನೋ ತೋಟ ಮಾಡಬಹುದು. ನಾವೀಗ 50 ಎಕರೆ 100 ಎಕರೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಆಧುನಿಕ ನೀರಾವರಿಗಳನ್ನ ಪರಿಣಾಮಕಾರಿಯಾಗಿ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ ಫಿಲ್ಟರ್ ವ್ಯವಸ್ಥೆಗಳು ಬೇಕು. ಸ್ಯಾಂಡ್ ಫಿಲ್ಟರ್ ಇರಬಹುದು, ಮತ್ತೊಂದು ಸ್ಕ್ರೀನ್ ಫಿಲ್ಟರ್ ಅಂತ ಬರ್ತದೆ. ಅಷ್ಟಾದ್ಮೇಲೆ ಈಗಂತೂ ಆಟೋಮೇಷನ್ ಅಂಡ್ ಇರಿಗೇಷನ್ ಬಂದಿದೆ. ಆಟೋಮೇಷನ್ ಅಂದ್ರೆ ಆಟೋಮೆಟಿಕ್ ಬಾಲ್ ಗೇಟ್ ವಾಲ್ ಅಂತ ವಾಲ್ವ್ ಇರ್ತದಲ್ಲ ಬಂದು ಮತ್ತೆ ಸ್ಟಾರ್ಟ್ ಮಾಡ್ತಕ್ಕಂಥದ್ದು, ಆ ಟೈಮಿಗೆ ಆಟೋಮೆಟಿಕ್ ತಿರುಗಿಕೊಳ್ತವೆ. ಮೊಬೈಲ್ ಆಪ್ ಬಂದಿದೆ, ಆಪ್ಗಳ ಮೂಲಕ ಮೊಬೈಲ್ ಸ್ಟಾರ್ಟ್ ಮಾಡುವುದು ಎಲ್ಲವೂ ಬರ್ತಾ ಇದೆ. ಎಲ್ಲ ಟೆಕ್ನಾಲಜಿಗಳನ್ನು ನಾವು ಉಪಯೋಗಿಸಿಕೊಳ್ಳಲು ನಾವು ಆರ್ಥಿಕವಾಗಿ ಸದೃಢರಾಗಿರ್ಬೇಕಾದ್ರೆ, ನಮ್ಮ ವಾರ್ಷಿಕವಾಗಿ ನಮ್ಮ ಉತ್ಪನ್ನ ಇದೆಯಲ್ಲ ಆ ಮಟ್ಟದಲ್ಲಿ ನಾವು ಉತ್ಪನ್ನವನ್ನ ನಿರ್ವಹಣೆ ಮಾಡಿದಾಗ ಮಾತ್ರ ಎಲ್ಲ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲಿಕ್ಕೆ ಸಾಧ್ಯ. ಕೀಟ ಮತ್ತು ರೋಗಗಳ ಒಂದು ಸಮಗ್ರ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಅಂದ್ರೆ, ನೈಸರ್ಗಿಕವಾಗಿ ಕೀಟ ಮತ್ತು ರೋಗಗಳ ಒಂದು ಬ್ಯಾಲೆನ್ಸಿಂಗ್ ಮಾಡ್ತಾ ಇರ್ತದೆ, ಈ ಉಬ್ಬಣ ಅವಸ್ಥೆಗೆ ಹೋಗದ ಹಾಗೆ ಅದನ್ನು ನಿರ್ವಹಣೆ ಮಾಡುವಂತದ್ದು ಹೇಗೆ? ಅಡಕೆಗೆ ಸಂಬಂಧಿಸಿದಂತೆ ಕೊಳೆ ರೋಗ, ಕೊಳೆ ರೋಗ ಅಂತೂ ಪ್ರಿವೆಂಟಿವ್. ಅದು ಯಾವುದು, ನಾವು ಬೋಡೋ ದ್ರಾವಣವನ್ನು ನಾವೇನು ಹೊಡಿತಾ ಇದ್ದೇವೆ ಅದನ್ನು ಕರೆಕ್ಟ್ ಜೂನ್ ಮೊದಲನೇ ವಾರ ಅಥವಾ ಮೇ ಕೊನೆ ವಾರದಲ್ಲಿ ಸ್ಪ್ರೇ ಮಾಡಬೇಕು. ಅದು ಒಂದ್ಸಲ ಎಂಟ್ರಿ ಆದ್ಮೇಲೆ ಆ ಕೊಳೆ ಇದೆಯಲ್ಲ ಬೋಡೋ ದ್ರಾವಣಕ್ಕೆ ಆ ಸಾಮರ್ಥ್ಯ ಇಲ್ಲ ಅದನ್ನು ಇದು ಮಾಡ್ತಕ್ಕಂಥದ್ದು. ಅದನ್ನು ನಾವೇನು ಮಾಡ್ತೇವೆ, ಅದನ್ನು ಜೂನ್ ಜುಲೈದಲ್ಲಿ ಸ್ಪ್ರೇ ಮಾಡ್ತೇವೆ. ಆಗ ಅದು ಪರಿಣಾಮ ರೋಗ ಎಂಟ್ರಿ ಆಗಿರ್ತದೆ, ಅದರ ಪರಿಣಾಮ ಕಡಿಮೆ ಆಗ್ತದೆ. ನಾವು ಆ ಗಲಾಟೆ ಸ್ಟಾರ್ಟ್ ಮಾಡ್ತೇವೆ, ಕೊಳೆ ಬಂತು ಅಂತ. ತಪ್ಪು ನಮ್ಮಲ್ಲಿದೆ, ಔಷಧಿ ಅಲ್ಲಲ್ಲ. ಔಷಧಿ ಸುಮಾರು ಅದು 33 ಬ್ರಿಟಿಷರ ಕಾಲದಲ್ಲಿ ಬಂದಂತಕ್ಕಂತ ಆ ವೇಳೆಯಲ್ಲಿ ಬಂದಂತ ಔಷಧಿ ಇನ್ನುವರೆಗೂ ಆ ಔಷಧಿಗೆ ಯಾರು ಯಾವ ಜೀವಿ ಆ ಜೀವಿ ಇದೆಯಲ್ಲ ಶಿಲೀಂಧ್ರ ಜೀವಿ ಅದರ ಪ್ರತಿರೋಧಕ ಶಕ್ತಿಯನ್ನು ಬೆಳೆಸಿಕೊಳ್ಳಲಿಲ್ಲ. ಈಗ ಬೇರೆ ಎಲ್ಲ ಬೇಕಾದಷ್ಟು ಇವರು ಔಷಧಿಯನ್ನ ಸಂಶೋಧನೆ ಮಾಡಿದ್ರು, ಕೆಮಿಕಲ್ ಫಾರ್ಮುಲಾ ಇದೆಯಲ್ಲ ಅದು ಅದರ ವಿರುದ್ಧ ಸೂಕ್ಷ್ಮಾಣು ಜೀವಿಗಳು ಪ್ರತಿರೋಧಕ ಶಕ್ತಿಯನ್ನ ಬಳಸಿಕೊಂಡಿದ್ದಾವೆ. ಇದು ಒಂದು ವಿಶೇಷವಾದಂತಹ ಶಿಲೀಂಧ್ರ ನಾಶಕ ಬೋಡೋ ದ್ರಾವಣ. ಆದ್ರೆ ಅದರನ್ನು ಉಪಯೋಗಿಸ್ತಕ್ಕಂತ ರೀತಿಯಲ್ಲಿ ನಾವು ಮಾಡುವಂತ ರೀತಿಯೂ ಸಹ ಅಷ್ಟೇ ಮುಖ್ಯ. ಅದು ಮಾಡುವ ಒಬ್ಬೊಬ್ಬರು ಒಂದೊಂದು ರೀತಿ, ಒಂದು ಸ್ಟ್ಯಾಂಡರ್ಡ್ ವಿಧಾನವೇ ಇಲ್ಲ ರೈತರಲ್ಲಿ. ಒಬ್ಬರು ಹಾಗೆ ಹೇಳಿದ್ರು ಅಂತ ಹೀಗೆ ಮಾಡ್ತಾರೆ ಹಾಗೆ. ಅದಕ್ಕೆ ಒಂದು ಪದ್ಧತಿ ಇದೆ, ಸುಣ್ಣ ಮತ್ತು ತುತ್ತವನ್ನು ಮಿಶ್ರಣ ಮಾಡತಕ್ಕಂತ ಪದ್ಧತಿ. ಅದರ pH ವ್ಯಾಲ್ಯೂ ಆ ರೀತಿ ಮೇಂಟೈನ್ ಆಗಬೇಕು. ಅದರೊಳಗೆ ಅಸಿಡಿಕ್ ಇದೆ ತಾಮ್ರ, ಕಾಪರ್ ಸಲ್ಫೇಟು, ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬೇಸಿಕ್ ಇದೆ. ಅದು ಯಾವುದನ್ನು ಎರಡು ಸಮ ಪ್ರಮಾಣದಲ್ಲಿ ಮಿಕ್ಸ್ ಆದಾಗ ಮಾತ್ರ ಅದರ ಆಪ್ಟಿಮಮ್ ಲೆವೆಲ್ ಏನದ ಔಷಧಿಯ ಕೆಲಸ ಮಾಡಬೇಕಲ್ಲ. ಆ ಕಾಪರ್ ಅಯಾನ್ ನಿನ್ನೆ ನಾನು ನಿನ್ನೆ ಒಂದು ಇದಕ್ಕೆ ಹೋಗಿದ್ದೆ ಅಂತ ಸಂದರ್ಭದಲ್ಲಿ ಕಾಪರ್ ಅಯಾನ್ ಅದು ಆ ಕೆಲಸ ಮಾಡುವಂತ ರೀತಿಯಲ್ಲಿ ಅದರ ಗುಣಗಳು ನಷ್ಟವಾಗದೆ ಒಳ್ಳೆ ರೀತಿ ಪರಿಣಾಮಕಾರಿ ಆಗ್ತದೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಈ ಎಲೆ ಚುಕ್ಕೆ ರೋಗದ ನಿರ್ವಹಣೆ ಬಗ್ಗೆ, ಎಲೆ ಚುಕ್ಕೆ ರೋಗದ ನಿರ್ವಹಣೆ ಬಗ್ಗೆ, ಒಂದು ಅದು ತಂಪಿನಿಂದ ಬರತಕ್ಕಂಥದ್ದು. ಮಳೆ ಜಾಸ್ತಿ ಆಗೋದ್ರಿಂದ ಕಾಲುವೆ ಇದೆಯಲ್ಲ, ಈ ಕಾಲುವೆ ನಿರ್ವಹಣೆ ಬಹಳ ಮುಖ್ಯ. ಸುಣ್ಣ ಹಾಕಬೇಕು ಮತ್ತೆ ಸಾವಯವ ಎಲ್ಲ ಮುಚ್ಚಿಗೆಯನ್ನು ಮಾಡಬೇಕು ತೋಟಕ್ಕೆ ಬಂದ್ರೆ. ಹಾಗೆ ಪ್ರಿವೆಂಟಿವ್ ಆಗಿ ಈ ಪ್ರೊಪಿಕೋಜನಲ್ ಅಂತ ಹೇಳ್ತಾ ಇದಾರಲ್ಲ, ಟಿಲ್ಟ್ ಅಂತ ಒಂದು ಔಷಧ ಬರ್ತದೆ, ಅದನ್ನ ಪ್ರಿವೆಂಟಿವ್ ಆಗಿ ಮೇ ಎಂಟಿ ಹೊಡಿಬೇಕು ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾಗ. ಅದು ಮಿತಿ ಮೀರಿದ್ರೆ ನಮ್ಮ ಕೈಯಲ್ಲಿಲ್ಲ, ಇಡೀ ತೋಟವೇ ನಾಶವಾಗದನ್ನು ನಾವು ನೋಡ್ತಾ ಇದ್ದೇವೆ ಈಗ. ಆ ರೀತಿ ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನು ಕೊಡುವ ಮೂಲಕ ಅದನ್ನು ನಾನು ಗೆಲ್ಲಬೇಕು ಅಂತ ನನ್ನ ಅಭಿಮತ. ಆಮೇಲೆ ಈಗ ಮಿಶ್ರ ಬೆಳೆಯ ಬಗ್ಗೆ ಬಂದ್ರೆ, ಈಗ ಅಡಿಕೆ ತೋಟದಲ್ಲಿ ಇರುವಂತಹ ಒಂದು ಜಾಗವನ್ನ ಹೆಚ್ಚು ಸಮರ್ಥವಾಗಿ ನಿರ್ವಹಣೆ ಮಾಡಬೇಕಿದ್ರೆ ಕಾಳುಮೆಣಸು ಆಗ್ಬಹುದು, ಏಲಕ್ಕಿ ಆಗ್ಬಹುದು, ಕಾಫಿ ಆಗ್ಬಹುದು, ಇಂಥದನ್ನ ಮಿಶ್ರ ಬೆಳೆಯಾಗಿ ಅಥವಾ ಸಂಗಾತಿ ಬೆಳೆಯಾಗಿ ಬೆಳಿಬೇಕು ಅಂತ ಹೇಳಿ ನೀವು ಯಾವ ಪ್ರಯತ್ನ ಮಾಡಿರಿ? ನಾವು ಕಾಫಿಯನ್ನು ಹಾಕಿದ್ದೇವೆ. ಮೊದಲಿಗೆ ಒಂದು 10 ವರ್ಷದಿಂದ ಕೋಕೋವನ್ನು ಬೆಳೆದಿದ್ವಿ, ಇಡೀ ತೋಟ 4,000 ಗಿಡ ಕೋಕೋ ಇತ್ತು. ಈಗ ಒಂದು 12,000-15,000 ಕಾಫಿ ಇದೆ. ಕೋಕೋದಲ್ಲೂ ನಮಗೇನು ಲಾಸ್ ಅನಿಸ್ಲಿಲ್ಲ. ನಿಜವಾಗಿ ಅಡಿಕೆ ತೋಟಕ್ಕೆ ಮಿಶ್ರ ಬೆಳೆ ಬೇಕೇ ಬೇಕು. ಅಲ್ಲಿಯ ಮಣ್ಣಿನ ಗುಣಮಟ್ಟ ಒಳ್ಳೇದಾಗಬೇಕು, ಅದಕ್ಕೆ ಬೇಕಾದಂತ ಎಗ್ರೋ ಕ್ಲೈಮೇಟ್ ನಿರ್ಮಾಣ ಆಗ್ಬೇಕು ಅಂತಾದ್ರೆ ಅಡಿಕೆ ತೋಟಕ್ಕೆ ಬಾಳೆ ಆದ್ರೂ ಲಾಸ್ಟ್ ಇರಲೇಬೇಕು. ಅದರಿಂದ ಬಹಳ ಒಂದು ಸೂಕ್ಷ್ಮಾಣುಜೀವಿಗಳಿಗೆ ತಂಪಾದಂತ ವಾತಾವರಣ ಇರ್ತದೆ, ಅದರ ಜೊತೆಯಲ್ಲಿ ತೆರೆಕೆಲೆಗಳು ಬೀಳ್ತವೆ ಮತ್ತೆ ಕಳೆಗಳ ನಿರ್ವಹಣೆ ಆಗ್ತವೆ. ಬರೀ ಅಡಿಕೆ ಮರ ಒಂದೇ ಇದ್ರೆ ಕಳೆಗಳು ಮಳೆಗಾಲದಲ್ಲಿ ನಿರ್ವಹಣೆ ಮಾಡ್ಲಿಕ್ಕೂ ಆಗುದಿಲ್ಲ, ಅದರ ಜೊತೆ ಜೊತೆಯಲ್ಲಿ ನಮಗೆ ಹೆಚ್ಚಿನ ಆದಾಯವನ್ನು ಕೊಡ್ತದೆ ಅದು. ನಾನು ಮಿಶ್ರ ಬೆಳೆ ಇದ್ದಾಗ ಮಾತ್ರ ಅಡಿಕೆ ತೋಟ ಚಂದ. ಹೌದು, ಕಾಳುಮೆಣಸು, ಕಾಳುಮೆಣಸಿಗೆ ಪ್ರಯತ್ನ ಮಾಡಿದ್ವಿ, ಬಹಳ ಮಳೆ ಆಯ್ತು, ಫೇಲ್ ಆಯ್ತು, ಬಿಡುದಿಲ್ಲ. ಕಾಳುಮೆಣಸನ್ನು ಮಾಡ್ತೇವೆ, ಕಾಳುಮೆಣಸು, ಕಾಫಿ, ಅಡಿಕೆ, ಇದೊಂದು ಒಳ್ಳೆಯ ಕಾಂಬಿನೇಷನ್ ಅಂತ ನನ್ನ ಅಭಿಪ್ರಾಯ. ಅದರ ಜೊತೆಯಲ್ಲಿ ಸ್ವಲ್ಪ ಉಷ್ಣತೆ ಇದ್ರೆ ಕೋಕೋವನ್ನು ಬೆಳಿಬಹುದು. ಬಾಳೆಯೂ ಸಹಿತ ನಮ್ಗೆ ನಾವು ಈ ಲೋಕಲ್ ಬಾಳೆ ಹಾಕಿದ್ವಿ, ಪಚಬಾಳೆಯನ್ನು ಟ್ರೈ ಮಾಡಿದ್ವಿ. ಪಚಬಾಳೆ ಒಂದು 6 ಎಕರೆ ಹೈ ಡೆನ್ಸಿಟಿ ಪಚಬಾಳೆಯನ್ನು ಟ್ರೈ ಮಾಡಿದ್ವಿ. ಬಾಳೆ ನಮ್ಗೇನು ಹಾನಿ ಆಗಿರಲಿಲ್ಲ, ಒಳ್ಳೆ ಉತ್ಪನ್ನವನ್ನು ಗಳಿಸಿಕೊಟ್ಟಿತ್ತು ಬಾಳೆಯೂ ಸಹಿತ. ಕೃಷಿ ಉತ್ಪನ್ನಗಳನ್ನ ಕಾಡು ಪ್ರಾಣಿಗಳಿಂದ ಸಂರಕ್ಷಣೆ ಮಾಡುವಂತಹದ್ದು ಇದೊಂದು ಸವಾಲು, ಇದನ್ನು ಹೇಗೆ ನಿಭಾಯಿಸ್ತಾ ಇದ್ರಿ? ಇದು ನಾವು ಈ ಕೆಲವೊಂದು ಸಣ್ಣ ಸಣ್ಣ ಪ್ರಾಣಿಗಳನ್ನ ಸ್ವಲ್ಪ ಹೆದರಿಸಿ ಓಡಿಸುವುದು, ಬಂದೂಕು ಕಾಣಿಸಬೇಕಾಗ್ತದೆ, ಒಮ್ಮೊಮ್ಮೆ ಹೊಡಿಬೇಕಾಗ್ತದೆ, ಹೊಡೆಯುವುದಿಲ್ಲ ಅಂತ ಗಾಳಿಯಲ್ಲಿ ಗುಂಡು ಆಯ್ಸು, ಹೌದು ಆಯ್ಸು ಲೆಕ್ಕ ಮಾಡ್ಬೇಕಾಗ್ತದೆ. ಕೆಲವೊಂದು ಬೇಲಿ, ಈಗ ಬೇಲಿ ಎಲ್ಲ ಬಂದಿದೆ, ಒಂದು ಸೌರ ಬೇಲಿಯೂ ಬಂದಿದೆ. ಅದರ ಸೌರ ಬೇಲಿ ಮತ್ತೆ ಈಗ ಒಂದು ರೀತಿ ಅಲ್ಲ ನೆಟ್ ಟೈಪ್ ಬಂದಿದೆ, ನಾಟೆಡ್ ಫೆನ್ಸಿಂಗ್ ಅಂತ ಬಂದಿದೆ ಟಾಟಾದವರಿಗೆ. ತಂತಿ ಬೇಲಿಗಿಂತ ಒಂದು ಸ್ವಲ್ಪ ಜಾಸ್ತಿ ಬೀಳ್ತದೆ. ಈಗ ಸ್ವಲ್ಪ ಹಾಕಿದ್ದೇವೆ, ಬಹುಶಃ ದನ ಯಾವುದೇ ನೆಲದಿಂದ ನಡೆದುಕೊಂಡತಕ್ಕಂತ ಪ್ರಾಣಿಗಳು ಬರುವುದಿಲ್ಲ. ಮೇಲೆ ಹಾರಿ ಬರತಕ್ಕಂತ ಪ್ರಾಣಿಗಳು, ಮಂಗಗಳು, ನವಿಲುಗಳೆಲ್ಲ ಬರ್ತವೆ. ಅದು ಸ್ವಲ್ಪ ಮರಗಿಡಗಳು ಹತ್ತಿರಿದ್ರೆ ಸಹಜವಾಗಿ ತನ್ನಂತಾನೇ ಬರ್ತವೆ. ಅವರು ಸ್ವಲ್ಪ ಹೆದರಿಸಿ ಓಡಿಸುವುದು. ಈ ರೀತಿಯ ಶಾಶ್ವತವಾದಂತ 15 ವರ್ಷ ಬರ್ತದೆ ಅಂತ ಟಾಟಾ ಕಂಪನಿಯವರು ಹೇಳಿದ್ದಾರೆ ನನಗೆ. 15 ವರ್ಷ ಇದನ್ನು ಅಳವಡಿಸಿದ್ರೆ ಸ್ವಲ್ಪ 1 ಎಕರೆಗೆ 50,000 ಖರ್ಚು ಬರ್ತದೆ. ನನ್ನ ಲೆಕ್ಕ ಒಂದು ಶಾಶ್ವತವಾಗಿ ಈ ರೀತಿಯ ಒಂದು ಇದನ್ನ ಉಪಕ್ರಮಗಳನ್ನ ನಾವು ಕೈಗೊಳ್ಳುವುದು ಸೂಕ್ತ ಅಂತ ನನಗನಿಸ್ತದೆ. ಯಾಕೆಂದ್ರೆ ಇಲ್ಲಿ ನಮಗೆ ಕೃಷಿ ಮಾಡ್ತಕ್ಕಂತ ವಿಶ್ವಾಸವನ್ನೇ ಹೋಗ್ಲಾಡಿಸ್ತದೆ. ಈ ಕೃಷಿ ಬೇಡ, ಇದು ಏನೂ ಇಲ್ಲ ಇದರಲ್ಲಿ ಅಂತ ಅನ್ಸ್ಬಿಡ್ತದೆ. ಎಲ್ಲ ಮಂಗಗಳು ಬಂದು ಏಲಕ್ಕಿ ಗಿಡ ನೆಟ್ಟೆ, ಏಲಕ್ಕಿ ಗಿಡ ಪೂರ್ಣ ಮಂಗ್ ಬಂದು ತಿನ್ಕೊಂಡೋಯ್ತು. ಏನಿಲ್ಲ ಬಿಡ್ರಿ, ಸುಮ್ನೆ ನಾವ್ ಯಾಕೆ ಕೃಷಿ ಮಾಡ್ಬೇಕಿದು, ಎಂತ ಮಾಡಿದ್ರು ಅಷ್ಟೇ ಅಂತ ಭಾವನೆ ಬರಬಾರದು. ಮಾಡುವಾಗ ಅದಕ್ಕೆ ಒಂದು ಸರಿಯಾದ ಪದ್ಧತಿಯಲ್ಲಿ ಪ್ಲಾನ್ ಅನ್ನು ಹಾಕಿಕೊಂಡು, ಈ ರೀತಿ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳು ಬೇಕು, ದೂರದೃಷ್ಟಿಯ ಪ್ಲಾನ್ಗಳನ್ನು ಹಾಕಿ ನಾವು ಉತ್ಪನ್ನ ತಗೊಳ್ತೇವೆ ಹೇಳುವಂತ ವಿಶ್ವಾಸದಿಂದ, ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಎಲ್ಲ ವಿಧಾನ ಸಿಗತಕ್ಕಂತ ಎಲ್ಲ ತಾಂತ್ರಿಕ ವಿಧಾನಗಳನ್ನು ಅಳವಡಿಸಿಕೊಂಡು ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು. ಅಂತರ ಸಾಗಾಟ ಮತ್ತು ಕೃಷಿ ಯಾಂತ್ರೀಕರಣದ ಸಾಧ್ಯತೆಯ ಬಗ್ಗೆ ನಿಮ್ಮ ಅನುಭವ ಏನು? ಕೃಷಿ ಯಾಂತ್ರಿಕತೆ ಇಲ್ಲದೆ ಇದ್ರೆ ಕೃಷಿ ಈ ಪ್ರಮಾಣದಲ್ಲಿ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ. ಎಲ್ಲರೂ ಬೆಂಗಳೂರಿಗೆ 20,000 ಪಗಾರ ಕೊಟ್ಟರು ಸಾಕು ಅಂತ ಎಲ್ಲರೂ ನೌಕರಿ ಹೋಗ್ತಾ ಇದ್ರು. ಈ ಕೃಷಿ ಅಂತ ಚಾಲಿ ಅಡಿಕೆ ಸುಲಿಯುವುದು ಒಂದು ದೊಡ್ಡ ಸವಾಲಾಗಿತ್ತು ನಮ್ಗೆ. ಅದು ಒಂದು 12 ವರ್ಷಗಳ ಹಿಂದೆ ಒಂದು ಚಾಲಿ ಅಡಿಕೆ ಸುಲಿಯುವ ಮಷೀನ್ ಬಂತು, ಬಹಳ ಅನುಕೂಲ ಆಯ್ತು ಎಲ್ಲ ಕಡೆ. ಈಗಂತೂ ಬಹಳ ಅನುಕೂಲ ಆಗಿದೆ. ಅದರ ಜೊತೆಯಲ್ಲಿ ಕಳೆಯನ್ನ ಇದು ಪವರ್ ವೀಡಿಂಗ್ ಬಹಳ ದೊಡ್ಡ ಸಮಸ್ಯೆ ಕೃಷಿಯಲ್ಲಿ. ಕಳೆನಾಶಕವನ್ನ ನಮಗೆ ಸಿಂಪರಣೆ ಮಾಡ್ಲಿಕ್ಕೆ ನಮಗೆ ಮನಸ್ಸು ಒಪ್ಪುವುದಿಲ್ಲ. ಅದ್ರಿಂದ ಈ ಕಳೆ ಪವರ್ ವೀಡಿಂಗ್ ಇದೆಯಲ್ಲ, ಬಹಳ ರೈತರಿಗೆ ಅನುಕೂಲ ಆಯ್ತು. ಇಂಥ ಅನೇಕ ದೃಷ್ಟಿ. ದೋಟಿ ಬಂತು ಸರ್ ಈಗ ಅಡಿಕೆ ಕೊಯ್ಲಿಕ್ಕೆ. ದೋಟಿ ಬರದೇ ಇದ್ರೆ ಭಾರಿ ಕಷ್ಟ ಇತ್ತು. ಹಾಗೂ ದೋಟಿ ಯಾವ ಟೈಮ್ ಗೊತ್ತಿಲ್ಲ, ಯಥ ಭಗವದ್ಗೀತೆಯಲ್ಲಿ ಒಂದು ಇದೆಯಲ್ಲ, ಯದಾವನ ಉಂಟಲ್ಲ ಸರ್ ಅದ ಗ್ಲಾನಿರ್ ಭವತಿ ಮೇಸದ. ಆ ರೀತಿ ಆ ಸಂದರ್ಭಕ್ಕೆ ಅಡಿಕೆಗೆ ಒಂದು ವರ ಇದೆ, ಅದು ಅಲ್ಲಿ ಗ್ಲಾನಿ ಆಗ್ತದೆ ಆಗ್ತದೆ ಹೇಳ್ತಕ್ಕಂತ ಸಂದರ್ಭದಲ್ಲಿ ಒಂದು ದೋಟಿ ಹೇಳ್ತಕ್ಕಂತ ಒಂದು ಇದು ಬಂತು. ಈಗ ನಮಗೆ ಮೇನ್ ಸಮಸ್ಯೆ ಇರತಕ್ಕಂಥದ್ದು ಹಸಿ ಅಡಿಕೆ ಸುಲಿಯುದು. ಈ ಹಸಿ ಅಡಿಕೆ ಸುಲಿಯಲಿಕ್ಕೆ ನಮ್ಮ ಹತ್ರ ಮಷೀನ್ ಯಾವ್ದು ನಮ್ಗೆ ಹೊಂದುತ್ತಾ ಇಲ್ಲ, ಕ್ವಾಲಿಟಿ ಅಡಿಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಸಮಸ್ಯೆಗೆ ಇನ್ನು ಪರಿಹಾರ ನಾವು ಕಂಡುಕೊಳ್ಬೇಕಾಗಿದೆ. ಬಾಕಿ ಬೇರೆ ಎಲ್ಲ ಸಿಂಪರಣಾ ಯಂತ್ರ ಇರಬಹುದು, ದೋಟಿ ಇರಬಹುದು, ಪವರ್ ವೀಡಿಂಗ್ ಇರಬಹುದು, ಎಲ್ಲ ರೀತಿ ಟ್ರ್ಯಾಕ್ಟರ್ಗಳು, ಈಗ ಯಾರು ತಲೆಯ ಮೇಲೆ ಹೊಲೆ ಹೋಗತಕ್ಕಂತ ವ್ಯಕ್ತಿಗಳು ಯಾರು ಇಲ್ಲ. ಸಹಜವಾಗಿ ಹಾಲು ಕರೆತಕ್ಕಂತ ಮಿಷನ್, ನಿಮ್ಗೆ ಹೈನುಗಾರಿಕೆ ನಾನು ಹೇಳ್ತೇನೆ, ಒಂದು 10 ಆಕಳಿದ್ರೆ ಯಾರು ಕರೆಯೋರು ಇದ್ದಾರೆ ಸರ್? ಯಾರು ಇಲ್ಲ. ಹಾಲು ಕರೆತಕ್ಕಂತ ಮಷೀನ್ ಮೂಲಕಗಳೇ ನಾವು ಅದು ಕರೆಯತಕ್ಕಂತ, ನಮ್ಮ ಆರೋಗ್ಯಕ್ಕೂ ಒಳ್ಳೇದು, ಅದು ಆ ದಂಧೆಯನ್ನು ಆ ಉದ್ಯೋಗವನ್ನ ದೀರ್ಘಕಾಲದಲ್ಲಿ ನಡೆಸಿಕೊಂಡು ಹೋಗ್ಲಿಕ್ಕೆ ಆಯಾ ಸಂದರ್ಭದಲ್ಲಿ ಬರತಕ್ಕಂತ ಯಾಂತ್ರೀಕರಣವನ್ನ ಉಪಯೋಗಿಸಿಕೊಂಡಾಗ ಮಾತ್ರ ಸಾಧ್ಯ. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡುವಂತಹದ್ದು ಮತ್ತು ಸಂರಕ್ಷಣೆ ಮಾಡುವಂತಹದ್ದು, ಜೊತೆಗೆ ಸಂಸ್ಕರಣೆ ಮಾಡುವಂತಹದ್ದು, ಪ್ರಾಥಮಿಕ ಸಂಸ್ಕರಣೆ ಮಾಡುವಂತಹದ್ದು, ಇದು ಎಷ್ಟು ಮಟ್ಟಿಗೆ ಸಾಧ್ಯವಾಗ್ತದೆ? ಸಾಧ್ಯ ಇದೆ. ಆ ಮಟ್ಟದಲ್ಲಿ ಉತ್ಪನ್ನ ನಮ್ಮಲ್ಲಿ ಇರಬೇಕು. ಕಾಫಿ ಅಂತ ಹೇಳಿ, ಕಾಫಿ ನಾವೀಗ 12,000 ಗಿಡ ನೆಟ್ಟೆ ಅಂತ ಹೇಳಿದೆ. ಅದು ಒಂದು 200-300 ಕ್ವಿಂಟಲ್ ಕಾಫಿ ಇದ್ರೆ ಅದನ್ನ ನಾವು ಪಾರ್ಚಿಂಗ್ ಮಾಡಬಹುದು. ನಾವು ಎಲ್ಲ ಒಂದು 10 ಕ್ವಿಂಟಲ್ 20 ಕ್ವಿಂಟಲ್ ಇದ್ರೆ ನಾವು ಪಾರ್ಚಿಂಗ್ ಮಾಡೋದು ಎಕನಾಮಿಕಲಿ ವಯಬಲ್ ಅಲ್ಲ. ಅದು ಮಷೀನ್ ಎಲ್ಲ ಬಹಳ ಕಾಸ್ಟ್ಲಿ ಇದೆ, ಒಳ್ಳೆ ಮಷೀನ್ ಅನ್ನು ಹಾಕ್ಬೇಕು, ಡ್ರೈಯಿಂಗ್ ಮಷೀನ್ ಅನ್ನು ಎಲ್ಲ ಹಾಕ್ಬೇಕಾಗ್ತದೆ. ಆದ್ರಿಂದ ಆ ಮಟ್ಟದಲ್ಲಿ ಇದ್ದಾಗ ಸ್ಕೇಲ್ ಆಫ್ ದ ಬಿಸ್ನೆಸ್ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರೊಸೆಸಿಂಗ್ ಅನ್ನು ಮಾಡಬೇಕು. ಉತ್ಪನ್ನ ಆದಾಗ ಮಾತ್ರ ನಾವು ಪ್ರೊಸೆಸಿಂಗ್ ಮಾಡಿದ್ದು ಸಾರ್ಥಕ. ಉತ್ಪನ್ನ ಆಗದೆ ಸುಮ್ಮನೆ ಯಾವ್ದೋ ಒಂದಷ್ಟು ಮಷೀನರಿ ಹಾಕೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಉತ್ಪನ್ನ ನಮ್ದು ಹೆಚ್ಚಿಗೆ ಆಗ್ತದಾದಾಗ ನಾವು ಆಟೋಮೆಟಿಕಲಿ ಅದನ್ನ ಮಾಡ್ತೇವೆ. ನೇರವಾಗಿ ಮಾರಾಟ ಮಾಡುವಂತಹದ್ದು ಅಥವಾ ಒಂದು ಸಂಗ್ರಹಿಸಿ ನಂತರ ಮಾರಾಟ ಮಾಡುವಂತಹದ್ದು ಯಾವುದು ಸೂಕ್ತ ಅಂತೀರಿ? ಅಡಿಕೆಗೆ ಸಂಬಂಧಪಟ್ಟಂತೆ ಯಾವ ಎರಡನ್ನು ಸರಿ ಹೊಂದಿಕೊಂಡು ಮಾಡ್ಕೊಂಡು ಹೋಗ್ತಕ್ಕಂತ ಸರಿ. ಈ ನೇರವಾಗಿ ಹಸಿ ಅಡಿಕೆ ಸುಲಿಯದೇನೆ ಹಸಿ ಅಡಿಕೆ ಟೆಂಡರ್ ಅನ್ನು ಮಾಡೋರು ಇದ್ದಾರೆ. ಅದು ಒಳ್ಳೆ ರೇಟ್, ಅವರಿಗೂ ಒಳ್ಳೆ ರೇಟ್ ಸಿಗ್ತಾ ಇದೆ. ಒಂದ್ಸಲ ಇವರೆಲ್ಲ ಅಡಿಕೆಯನ್ನು ಮಾಡಿ ಇವರು ಕೊಡ್ತಕ್ಕಂಥ ಸಂದರ್ಭಕ್ಕೆ ರೇಟ್ ಕಡಿಮೆ ಇರಬಹುದು. ಅವರವರ ಅನುಕೂಲ, ಅವರ ಲೇಬರ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತಾರೆ ಆ ದೃಷ್ಟಿ ಮೇಲೆ ಅವ್ರು ಮಾಡ್ಕೊಂಡು ಹೋಗುದು ಒಳ್ಳೇದು. ಈಗ ಹಸಿ ಅಡಿಕೆ ಮಾರ್ಕೆಟಿಂಗ್ ಅಂತೂ ಅಡಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾರ್ಕೆಟಿಂಗ್ ನ ವ್ಯವಸ್ಥೆ ಸಾಕಷ್ಟು ಇದೆ, ಯಾವ ತೊಂದರೆಯೂ ಇಲ್ಲ. ಒಳ್ಳೇದು ಗಣಪತಿ ಬಿಟ್ಟವರೇ, ದೊಡ್ಡ ಮಟ್ಟಿನ ಒಂದು ಕೃಷಿ ನಿರ್ವಹಣೆ ಮಾಡುವಂತಹದ್ದು, ಒಂದು ಸಮಗ್ರ ನಿರ್ವಹಣೆ ಮಾಡುವಂತಹ ಒಂದು ಅವಶ್ಯಕತೆ ಏನು ಮತ್ತು ಯಾವ ರೀತಿ ಮಾಡಬೇಕು ಎನ್ನುವುದರ ಬಗ್ಗೆಯೂ ಕೂಡ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಮತ್ತು ಸಾವಯವ ಮಿಶ್ರ ಕೃಷಿ ಈ ಕುರಿತು ಯಲ್ಲಾಪುರ ತಾಲೂಕಿನ ಆನಗೋಡಿನ ಗಣಪತಿ ಭಟ್ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಈಗ ಜನಪದ ಸಂಗೀತ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಖುಷಾಲಿ ಹಮಾರಿ. ಮಾಯಾ ಸೇಸು ಮರಾಠಿ ಮತ್ತು ಸಂಗಡಿಗರಿಂದ ಸುಗ್ಗಿ ಹಾಡುಗಳು. ಸಿ ಕಂದಳ ತುಳುಸವೆ ದೇವನಾರ ಬೋತೆ ಎಂಬೆ ಯಾಕಿ ಗಾಬನ ಕಂದಳ ತುಳುಸವೆ ದೇವನಾರ ಬೋತೆ ಎಂಬೆ ಯಾಕಿ ಗಾಬನ ಕಂದಳ ತುಳುಸವೆ ದೇವನಾರ ಬೋತೆ ಎಂಬೆ ಯಾಕಿ ಗಾಬನ ಬನಾರಿ ಕೈನಾರಿಗಾವೀರ ಪೋತೆ ಎಂಬೆ ಯಾಚಿಗ ಬನಾರಿ ಕೈನಾರಿಗಾವೀರ ಮುಮ್ಮೈ ಗಿರಿ ಓ ಜವಿ ಕರ ಮುಮ್ಮೈ ಗಿರಿ ಓ ಜವಿ ಕರ ಅಪೋಲೆ ಸುರುತ್ಯಾಚೆ ಬೋಳೆ ಮಾಗೆ ಸುರುತ್ಯಾಚೆ ಬೋಳೆ ಬೋಳೆ ಸುರುತ್ಯಾಚೆ ಬೋಳೆ ಖೇಳ ತೋಹರಾ ನಿನಾ ತೋಜರಿ ಚಪೋಲೆ ಸುರುತ್ಯಾಚೆ ಬೋಳೆ ಖೇಳ ತೋಹರಾ ನಿನಾ ತೋಜರಿ ಹರ ಸಾವಿರಿ ಕೃಷ್ಣ ಹೇಳ ತೋಳ ಬೈನಿ ಗೋಕುಳಾಂಜಿ ಮಡಪಾಜಿ ಬಿಟ್ಟು ಮಡಪಾಜಿ ಬಿಡಿ ಮಾ ಚಲ್ಲಾಕೆ ಬರೀ ಸೂರ ಬೇಟೆ ಹೋಯತ ಚಲ್ಲಾಕೆ ಬರೀ ಸೂರ ಬೇಟೆ ಸೂರ ಬೇಟೆ ಹೋಯತ ಚಲ್ಲಾಕೆ ಬರೀ ಸೂರ ಬೇಟೆ ಸೂರ ಮಾಡೇ ಲೋದಾನಿ ಮೇಳ ಮಾಡಿಲು ಮೇಳ ಮಾಡೇ ಲೋದಾನಿ ಮೇಳ ಮಾಡಿಲು ಕಿಳ ಮಾಡೇ ರೋಜಾನಿ ನಳ ಮಾಡಿರು ನಳ ಮಾಡೇ ರೋಜಾನಿ ನಳ ಮಾಡಿರ ಕಿಳ ಮಾಡೇ ರೋಜಾನಿ ನಳ ಮಾಡಿರು ನಳ ಮಾಡೇ ರೋಜಾನಿ ನಳ ಮಾಡಿರ ಅದನ್ನ ಮಾಡೇ ರೋಜಾನಿ ನಳ ಮಾಡಿರು ನಳ ಮಾಡೇ ರೋಜಾನಿ ಮೇಳ ಮಾಡಿರ ಅರಗ ಮಾಡೇ ರೋಜಾನಿ ಮೇಳ ಮಾಡಿರು ಅರಗ ಮಾಡೇ ರೋಜಾನಿ ಮೇಳ ಮಾಡಿರ ತುಳಿ ಮಾಯ ಜಗಳನ ಜಾರಿ ಹೋಯತ ತುಳಿ ಮಾಯ ಜಗಳನ ಜಲಿ ಮಾ ತುಳಿ ಮಾಯ ಜಗಳನು ಜಲಿ ಹೋಯತ ತುಳಿ ಮಾಯ ಜಗಳನು ಜಲಿ ಮಾ ತುಳಿ ಮಾಯ ಜಗಳನ ಜಲಿ ಹೋಯತ ತುಳಿ ಮಾಯ ಜಗಳನು ಜಲಿ ಮಾ ತುಳಿ ಮಾಯ ಜಗಳನು ಜಲಿ ಹೋಯತ ತುಳಿ ಮಾಯ ಜಗಳನು ಜಲಿ ಮಾ ಕಿಳ ಮಾಡೇ ರೋಜಾನಿ ಮೇಳ ಮಾಡಿರು ಕಿಳ ಮಾಡೇ ರೋಜಾನಿ ಮೇಳ ಮಾಡಿರ ಕಿಳ ಮಾಡೇ ರೋಜಾನಿ ಮೇಳ ಮಾಡಿರು ಕಿಳ ಮಾಡೇ ರೋಜಾನಿ ಮೇಳ ಮಾಡಿರು ಕಿಳ ಮಾಡೇ ರೋಜಾನಿ ಮೇಳ ಮಾಡಿರ ಕಿಳ ಮಾಡೇ ರೋಜಾನಿ ಮೇಳ ಮಾಡಿರು ತುಳಿ ಮಾಯೆ ಜಗಳನು ಕರಾಯು ತುಂಬಿ ತುಳಿ ಮಾಯೆ ಜಗಳನು ಕರಾಮ ತುಳಿ ಮಾಯೆ ಜಗಳನು ಕರಾಯು ತುಂಬಿ ತುಳಿ ಮಾಯೆ ಜಗಳನು ಕರಾಮ ತುಳಿ ಮಾಯ ಜಗಳನು ಜಾರಿ ಹೋಯತ ತುಳಿ ಮಾಯ ಜಗಳನು ಜಲಿ ಮಾ ತುಳಿ ಮಾಯ ಜಗಳನು ಜಾರಿ ಹೋಯತ ತುಳಿ ಮಾಯ ಜಗಳನು ಜಲಿ ಮಾಟು ಪುದರ ಜಗುರು ತೂಯತ ಮಾಟು ಪುದರ ಜಗುರು ತೂ ಮಾಟು ಪುದರ ಜಗುರು ತೂಯತ ಮಾಟು ಪುದರ ಜಗುರು ತೂ ಮಾಟು ಪುದರ ಜಗುರು ತೂಯತ ಸರ್ವ ಎಲ್ಲರಿ ಜಗುರು ತೂ ಮಾಜೆ ತುಳಿ ಮಾಡಲಿ ಮಾಜೆ ತುಳಿ ಮೇಳ ಮಾಡಲಿ ಇಲ್ಲಿ ಮಾಜೆ ತುಳಿ ಮೇಳ ಮಾಡಲಿ ಇಲ್ಲಿ ಮಾಜೆ ತುಳಿ ಮೇಳ ಮಾಡಲಿ ಕೆಳ ಮಾಡಿ ಕೆಳ ಮಾಡೇ ರೋಜಾನಿ ಮೇಳ ಮಾಡಿರು ಕೆಳ ಮಾಡೇ ರೋಜಾನಿ ಮೇಳ ಮಾಡಿರ ಹಾರ ತೈ ಮೊಮ್ಮ ಹಾರ ತೈ ಮೊಮ್ಮ ಹಾರ ತೈ ಮೊಮ್ಮ ಹಾರ ತೈ ಮೊಮ್ಮ ಜೋಳ ತೈ ಮಡಿಯಾನಿ ಶಿನಗಾರಿ ಮಡಿಯಾನಿ ಶಿನಗಾರು ತುಳು ಮಡಿಯಾನಿ ಶಿನಗಾರು ಗಂಧಾನಿ ಪರಮಾಳಿ ಯೋ ತುಳು ಗಂಧಾನಿ ಪರಮಾಳಿ ಗಂಧಾನಿ ಪರಮಾಳಿ ಯೋ ತುಳು ಗಂಧಾನಿ ಪರಮಾಳು ಗಂಧಾನಿ ಪರಮಾಳು ತುಳು ಗಂಧಾನಿ ಪರಮಾಳು ಮಡಿಯಾನಿ ಶಿನಗಾರಿ ಯೋ ತುಳು ಮಡಿಯಾನಿ ಶಿನಗಾರು ಮಡಿಯಾನಿ ಶಿನಗಾರು ಮಡಿಯಾನಿ ಶಿನಗಾರು ಮಡಿಯಾನಿ ಶಿನಗಾರಿ ಯೋ ತುಳು ಮಡಿಯಾನಿ ಶಿನಗಾರು ಮಡಿಯಾನಿ ಶಿನಗಾರು ತುಳು ಮಡಿಯಾನಿ ಶಿನಗಾರು ದಿವೇನಿ ಜನಕಾರಿ ಯೋ ತುಳು ದಿವೇನಿ ಜನಕಾರು ದಿವೇನಿ ಜನಕಾರು ತುಳು ದಿವೇನಿ ಜನಕಾರು ದಿವೇನಿ ಜನಕಾರಿ ಯೋ ತುಳು ದಿವೇನಿ ಜನಕಾರು ದಿವೇನಿ ಜನಕಾರು ತುಳು ದಿವೇನಿ ಜನಕಾರು ಐಡೇನಿ ಸಾರಿ ಯೋ ತುಳು ಈಡೇನಿ ಸಾರಿರು ಕೇಳಾರು ಏ ಮುಮ್ಮ ಮೇಳಾರು ಕೇಳಾರು ಏ ಮುಮ್ಮ ಮೇಳಾರು ಕೇಳಾರು ಏ ಮುಮ್ಮ ಮೇಳಾರು ಕೇಳಾರು ಏ ಮಾಯಾ ಸೇಸು ಮರಾಠಿ ಮತ್ತು ಸಂಗಡಿಗರಿಂದ ಸುಗ್ಗಿ ಹಾಡುಗಳು ಪ್ರಸಾರವಾಯಿತು.